ಸಾಂಪ್ರದಾಯಿಕವಾದಂತ ಪದ್ಧತಿಯೊಳಗೆ ಕೃಷಿ ಮಾಡ್ಕೊಂತ ಬರ್ತಾ ಇದ್ರು ನಮ್ಮ ತಂದೆಯವರು. ಅವರ ಮಧ್ಯಮ ವಯಸ್ಸಿನೊಳಗೆ ತೋಟಗಾರಿಕೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ಒಂದು 8 ಎಕರೆ, ತಾಲೂಕಿನಲ್ಲಿ ಎಲ್ಲೂ ಇರಲಿಲ್ಲ, 8 ಎಕರೆ ಮಾವನ್ನು ಹಚ್ಚಿ ಅವರು ಯಶಸ್ವಿಯಾಗಿರ್ತಕ್ಕಂಥ ಅಂದ್ರೆ ತೋಟಗಾರಿಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಈ ಭಾಗದೊಳಗೆ. ನಿಮ್ಮ ತಂದೆಯವರು? ನಮ್ಮ ತಂದೆಯವರು, ಸೊಪ್ಪಿನ ಬಾಳಪ್ಪ ಅಂತ. ಆ ನಂತರದೊಳಗೆ ಎಲ್ಲ ಬಹಳ ಪ್ರಗತಿ ಆದಮೇಲೆ ಇತ್ತೀಚೆಗೆ ನಾವು ಮತ್ತೊಂದು 15 ಎಕರೆ ಕೇಸರ್ ಹೊಸ ತಳಿ, ಈ ಭಾಗಕ್ಕೆ ಹೊಸ ಪರಿಚಯ ಆಗಿದೆ ಕೇಸರ್ ತಳಿ ಅಂತ, ಆ ತಳಿಯನ್ನ ನಾಟಿ ಮಾಡಿದ್ದೇವೆ. ಇನ್ನು 2 ವರ್ಷ, ಆದ್ರೆ ಅದೆಲ್ಲ ಫಲಕ್ಕೆ ಬರುತ್ತಾ ಇದೆ. ಅಂದ್ರೆ ಈ ತೋಟಗಾರಿಕೆ ಬೆಳೆ ಇವತ್ತೇನು ನಾವು ನಿಮ್ಮ ತೋಟಕ್ಕೆ ಬಂದಿದ್ದೀವಿ, ಹೌದು, ಇದು ಯಾವ ತಳಿ ಸರ್ ಮಾವು ಹಾಕಿರೋದು? ಇದು ವೈಜ್ಞಾನಿಕದೊಳಗೆ ಆಲ್ಫೆನ್ಸೋ ಅಂತ ಕರೀತಾರೆ, ವೈಜ್ಞಾನಿಕ ಹೆಸರಿನೊಳಗೆ. ಹಿಂಗ ಆಡು ಮಾತಿನೊಳಗೆ ಆಪೂಸ್ ಅಂತ ಕರೀತಾರೆ, ಬಾದಾಮ ಅಂತ ಕರೀತಾರೆ, ಬೇರೆ ಬೇರೆ ಹೆಸರಿನಿಂದನೂ ಕರೀತಾರೆ. ಎಷ್ಟು ವರ್ಷಗಳಿಂದ ಇದು ಶುರು ಮಾಡಿದ್ದು? ಇದು 97 ರೊಳಗೆ ಹಚ್ಚಿದ್ದೇವೆ ಸರ್. ಈಗ 2001 ಒಂದೇ ಬೆಳೆ ಬಂತು, ಇವಾಗ 25 ಬೆಳೆ ಕಂಪ್ಲೀಟ್ ಆಗಿದೆ. ಒಟ್ಟು 25 ವರ್ಷದೊಳಗೆ 3 ಬೆಳೆ ಬಂದಿಲ್ಲ. ಆಕ್ಚುಲಿ ವಾತಾವರಣದ ವೈಪರೀತ್ಯದಿಂದಾಗಿ ನಮಗೆ 3 ಬೆಳೆ ಬಂದಿಲ್ಲ, ಮಿಕ್ಕ ಬೆಳೆ ಎಲ್ಲ ತೃಪ್ತಿದಾಯಕವಾದಂತ ರೀತಿಯೊಳಗನೆ. ಏನು ತೊಂದರೆ ಆಗಿಲ್ಲ. ತೋಟಗಾರಿಕೆ ಬೆಳೆಗೆ ಒಂದು ಮುಖ್ಯವಾಗಿ ನಿರ್ವಹಣೆಯ ಕಾರಣಕ್ಕಾಗಿ ಬರ್ತಾರೆ ರೈತರು, ಲೇಬರ್ಸ್ ಕೊರತೆ ಮತ್ತೆ ಇನ್ನು ಬೇರೆ ಬೇರೆ ಮೇಂಟೆನೆನ್ಸ್ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಬರ್ತಾರೆ. ಮುಖ್ಯವಾಗಿ ಇದು ಒಂದು ಲಾಭದಾಯಕವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ, ಆ ಕಾರಣಕ್ಕಾಗಿನೇ ಹೆಚ್ಚಾಗಿ ಬರ್ತಾರೆ. ಈ ಎಲ್ಲ ಲಾಭ ಮುಖ್ಯ ಒಂದು, ಜೊತೆಗೆ ಒಂದು ಗ್ರಾಮೀಣ ಭಾಗದೊಳಗಡೆಗೆ ಬೇರೆ ಬೇರೆ ಕೃಷಿಗೆ ಬೇಕಾಗುವ ಉಪಕರಣಗಳ ಲಭ್ಯತೆ ಸಹಿತ ಕೊರತೆ ಇರ್ಬೋದು, ಏನೇ ಇರ್ಬೋದು. ಇಂತಹ ಒಂದು ಸನ್ನಿವೇಶದಲ್ಲಿ ನೀವು ತೋಟಗಾರಿಕೆಗೆ ಬಂದಾಗ ಭೂಮಿಯ ಸಿದ್ಧತೆ ಬಹಳ ಮುಖ್ಯ. ಅಂದ್ರೆ ಒಂದು ಹಿಂದೆ ಟ್ರೆಡಿಷನಲ್ ಆಗಿ ಏನು ಕೃಷಿ ಮಾಡ್ತಾ ಇರ್ತೀರಿ, ತೋಟಗಾರಿಕೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ, ಏನೇನು ಮಾಡಿದ್ರಿ? ತೋಟಗಾರಿಕೆಗೆ ಅಂತಂದ್ರೆ ನಾವು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ಕಂಡಿದ್ದೀವಿ ಈ ತರ ಮಾವು ಹಚ್ಚಬೇಕು ಅಂತಂದ್ರೆ, ಅವರೆಲ್ಲ ಮಾಹಿತಿ ಕೊಟ್ಟರು, ಆ ಮಾಹಿತಿ ಪ್ರಕಾರನೇ ಆ ಸಿದ್ಧತೆಯನ್ನ ಮಾಡ್ಕೊಂಡ್ವಿ. ಅಂದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಳತೆ ಇರಬೇಕು, ಪಿಟ್ ಎಷ್ಟು ತೆಗಿಬೇಕು, ಆ ಪಿಟ್ಟಿನೊಳಗೆ ಏನೇನು ಹಾಕಬೇಕು ಅಂತ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಹೇಳಿದಂತ ಆ ಪದ್ಧತಿ ಪ್ರಕಾರನೇ ನಾವು ಅದನ್ನ ಮಾಡ್ಕೊಂತ ಹೋದ್ವಿ. ಒಂದು ಪುಟ್ಟಿ ಉಸುಗು, ಒಂದು ಪುಟ್ಟಿ ಸಗಣಿ ಗೊಬ್ಬರ, ಆಮೇಲೆ ಬೇವಿನ ಹಿಂಡೆ, ಅವನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಸಸಿಗಳನ್ನು ನಾಟಿ ಮಾಡಿದ್ವಿ. ಮಳೆಗಾಲದಾಗ ನಾಟಿ ಮಾಡಿದ್ವಿ, ಆಕ್ಚುಲಿ ಆಗಸ್ಟ್ ತಿಂಗಳದೊಳಗಂಗೆ ಹಚ್ಚಿದಾಗ ಒಟ್ಟಕ್ಕ ಮಾವು ಫೇಲ್ ಆಗಲಿಲ್ಲ, ನಮಗೆ ಸಸಿಗಳು ಫೇಲ್ ಆಗಲಿಲ್ಲ. ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ ಫೇಲ್ ಆಗಲ್ಲ ಸರ್. ಶುರು ಮಾಡಿ ಅದಾದ್ಮೇಲೆ ನಾವೆಲ್ಲ ಪ್ರತಿ 3 ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ, ಮೊದಲೆಲ್ಲ ನಮ್ದೇ ಇತ್ತು, ದನಗಳು 30 ದನ ಇದ್ದವು ತಗೊಳ್ತಿದ್ವಿ, ಈಗೆಲ್ಲ ಖರೀದಿ ಮಾಡಿ 1 ವರ್ಷ ಸ್ಟಾಕ್ ಮಾಡ್ತೀವಿ, ಮಾರನೇ ವರ್ಷ ಅದನ್ನ ಪೌಡರ್ ತರ ಮಾಡಿ ರಿಂಗ್ ಮಾಡಿಸಿ ಪ್ರತಿ ಗಿಡಕ್ಕೂ 2-2 ಪುಟ್ಟಿ ಅಷ್ಟು ಹಾಕ್ತೇವ್ರಿ, ದೊಡ್ಡ ದೊಡ್ಡ ಪುಟ್ಟಿಲಿ. ಮಾವಿನ ಗಿಡಗಳು ಒಳ್ಳೆ ಪೋಷಕಾಂಶಗಳನ್ನ ಇಟ್ಕೊಂಡು ಬೆಳಿಬೇಕು ಅನ್ನೋದಾದ್ರೆ ಪೋಷಕಾಂಶಗಳು ಏನ್ ಕೊಡ್ತೇವೆ, ಗೊಬ್ಬರ ಆಗಿರ್ಬೋದು? ರಾಸಾಯನಿಕ ಗೊಬ್ಬರನ ಬಹಳ ವಿರಳವಾಗಿ ಕೊಡ್ತೇವೆ. ಸಗಣಿ ಗೊಬ್ಬರನೇ ಪ್ರಧಾನವಾಗಿ ಕೊಟ್ಟಿರ್ತಕ್ಕಂಥ, ಧಾರವಾಡ ಕೃಷಿ ಯೂನಿವರ್ಸಿಟಿ ಒಳಗೆ ಸಮೃದ್ಧಿ ಅಂತಂದು ಒಂದು ಸಾವಯವ ಲಿಕ್ವಿಡ್ ಬರುತ್ತೆ ಸರ್, ದ್ರಾವಣ ರೂಪದೊಳಗೆ ಬರುತ್ತೆ, ಅದನ್ನ ಡ್ರಿಪ್ ಮೂಲಕ ಕೊಡ್ತಿದ್ದೇವೆ ನಾವು. ನ್ಯೂಟ್ರಿಯಂಟ್ಸ್ ಕೊಡ್ತಿದ್ದೇವೆ ಅಂತದ್ದು ಸರ್ಕಾರ ತೋಟಗಾರಿಕೆ ಇಲಾಖೆಯೊಳಗೆ ಹೇಳಿರ್ತಕ್ಕಂಥದ್ದನ್ನೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಕೇಂದ್ರ ಅಂತ ಇದೆ, ಅಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರದ್ದು ಮಾಹಿತಿ ತಗೊಂಡು ನಾವು ಮೇಂಟೈನ್ ಮಾಡಿ ನಿಮ್ಮ ಹಡಗಲೆಯಲ್ಲೇ ಇದೆ. ಏನು ಒಂದು ಹೆಮ್ಮೆ ಪಡೋದಂದ್ರೆ, ಅವರಿಗೆ ಕಚೇರಿ ಮಾಡ್ಲಿಕ್ಕೆ 1 ಎಕರೆ 10 ಸೆಂಟ್ಸ್ ನಮ್ಮ ತಂದೆಯವರೇ ಆ ಇಲಾಖೆಗೆ ದಾನ ಮಾಡಿದ್ದಾರೆ. ಸೊ ಹಂಗಾಗಿ ಆ ಇಲಾಖೆಗೆ ನಿಮ್ಮ ಕುಟುಂಬದ ಕೊಡುಗೆ ಇದೆ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ 1 ಎಕರೆ 10 ಸೆಂಟ್ಸ್ ದಾನ ಮಾಡಿದ್ದಾರೆ, ಅಲ್ಲೇ ಕಚೇರಿ ಗಿಚೇರಿ ಎಲ್ಲ ಕಟ್ಕೊಂಡಿದ್ದಾರೆ. ನೋಡಿ, ಒಂದು ತೋಟಗಾರಿಕೆ ಬೆಳೆಗಳಿಗೆ ಇಲಾಖೆಯಿಂದ ಒಂದು ಕೆಲವೊಂದು ವಿಷಯದಲ್ಲಿ ಪ್ರೋತ್ಸಾಹ ಮಾಡ್ತಾರೆ, ಸಹಾಯಧನ ಕೊಡ್ಬೋದು, ಇನ್ನೇನೋ ಬೇರೆ ಬೇರೆ ಆರ್ಥಿಕವಾಗಿರ್ಬೋದು, ಬೇರೆ ಏನೋ ಸಲಕರಣೆಗಳನ್ನು ಕೊಡ್ಬೋದು. ನೀವು ಇಲಾಖೆಯಿಂದ ಏನೇನು ಆ ಸಂದರ್ಭದಲ್ಲಿ ಸಹಾಯ ತಗೊಂಡ್ರೆ? ಒಂದು ಸರಿ ಸಸಿಗೇನು ಸಬ್ಸಿಡಿ ಕೊಟ್ರೆ ಸರ್, ಒಂದು ಸರಿ ನಾ ಕೊಟ್ಟು ಕೇಳಿದೀವಿ, ಇನ್ ಎಂದೂ ಕೇಳಬಾರ್ದು ಅಂತ. ಯಾಕೆಂದ್ರೆ ನಾವು ಆರ್ಥಿಕವಾಗಿ ಸಬಲರಿದ್ದೀವಿ, ಹಂಗೈತಿ ಅಂತಂದು ಎಂದೆಂದು ನಾನು ಅಪೇಕ್ಷೆ ಮಾಡಿಲ್ರಿ. ಡ್ರಿಪ್ಪಿಗೆ 1 ಸರಿ ತಗೊಂಡೆ ಸರ್, 1-4 ಎಕರೆಗೆ ಸಸಿಗೆ 1 ಸರಿ ಏನೋ ಕೊಟ್ಟರು, ಅದನ್ನ ಬಿಟ್ಟರೆ ಮತ್ತೆಂದು ನಾನು ಅಪೇಕ್ಷೆ ಮಾಡಿಲ್ಲ. ನಿಮ್ಗೆಲ್ಲ ಸವಲತ್ತಿದೆ ಅಂತಂದು ಇಲಾಖೆಯವರು ಆ ಮೀಡಿಯೇಟರ್ ಎಲ್ಲರೂ ಬಂದು ಕೇಳಿ ಹೋಗ್ತಾರೆ ಸರ್, ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೇನೆ, ನಾನೇ ಮಾಡ್ಕೊಂತೀವಿ. ಆಮೇಲೆ ಕೈ ಮುಟ್ಟೆ ಮಾಡ್ತೇವೆ ಸರ್, ಪೈಪ್ ಲೈನು ನಾವೇ ಮಾಡ್ತೇವೆ, ನಾನು ನಮ್ಮ ತಮ್ಮ ಅಂದ್ರೆ ಎಲ್ಲರೂ ಸೇರಿ ನಾವು ಪೈಪ್ ಲೈನು ಗಿಪ್ ಲೈನು ಅದೆಲ್ಲ ಮೇಂಟೈನ್ ಮಾಡ್ತೇವೆ ಸರ್. ಗಿಡಗಳನ್ನು ನಾಟಿ ಮಾಡಿದ್ಮೇಲೆ ನಿರ್ವಹಣೆ ಏನೇನು ಮಾಡಬೇಕಾಗ್ತದೆ ಆರಂಭದಿಂದ? ಪ್ರತಿ ಗಿಡನೂ ನಾವು ಅಬ್ಸರ್ವ್ ಮಾಡ್ಕೊಂತ ಇರ್ಬೇಕು ಸರ್. ಅದಕ್ಕೆ ಟೈಮಿಗೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಕೀಟಗಳು ಬಾಧೆ ತಡೆತ್ತೆ. ಯಾವ ಕೀಟಕ್ಕೆ ಯಾವ ಔಷಧ ಕೊಡಬೇಕು ಅಂತಂದು ಕೇಳ್ಕೊಂಡು ಬಂದು ಅದನ್ನ ಮೇಂಟೈನ್ ಮಾಡ್ತಿದ್ವಿ ಸರ್. ಈಗ ನಾನು ಸಣ್ಣ ಗಿಡ ಇದಾವೆ ಸರ್, ಅದು ಬಿಳಿ ಏನು ಅಂತ ಬರುತ್ತೆ ಸರ್, ಬಿಳಿ ಏನು ಅಂತ. ಅದು ಎಳೆ ಎಲೆಯನ್ನ ಈಗ ನೋಡಿ ಹೋಗಿದ್ರೆ ಬೆಳಿಗ್ಗೆ ಬರತ್ಲೇ ಇರೋದೇ ಇಲ್ಲ. ಬೆಳಿಗ್ಗೆ ಬರತ್ಲೇ ಇರೋದಿಲ್ಲ, ಅಷ್ಟು ತಿಂತಾ ಇದಾವೆ. ಕೀಟದ ಹೆಸರು ಗೊತ್ತಿಲ್ಲ, ಆ ಬಾಲುಳ ಅಂತ ಕರೀತಾರೆ, ಅಂತವ್ ಇದಾವೆ ಸರ್. ಅದನ್ನ ಪ್ರತಿ ಗಿಡನು ಅಬ್ಸರ್ವ್ ಮಾಡಕ್ ತುಂಬಾ ಎಲೆ ಆಗತ್ತ ತನಕನೂ ಬಹಳ ಕಾಳಜಿ ಮಾಡ್ಬೇಕು. ಬಹಳಷ್ಟು ಎಲೆ ಆದ್ರೆ ಅವು ಫೇಲ್ ಆಗ್ತಾವ ಸರ್. ಇಷ್ಟು ದೊಡ್ಡ ಹೂವಿಗೆ ಅಷ್ಟೇ ಬರ್ತಾವ್ರಿ, ಈ ಗಿಡಕ್ಕೆ ಎಲೆಗೆ ಬರಲ್ಲ ಸರ್. ಬರಲ್ಲ, ಸಣ್ಣ ಗಿಡಕ್ಕಾದ್ರೆ ಎಲೆಗೆ ಬರ್ತಾವೆ. ಗಿಡಗಳು ದೊಡ್ಡವಾದ್ಮೇಲೆ ಹೂವಿಗೆ ಬರ್ತವೆ, ಹೂವಿಗೆ ಬರುತ್ತೆ ಕೀಟ. ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ಏನೇನ್ ಮಾಡ್ತೀವಿ? ಜೈವಿಕ ಹಿನ್ನೆಲೆಯಲ್ಲಿ ಪ್ರವೇಶ ಮಾಡಿದ್ರು, ಕೆಮಿಕಲ್ ಬಳಸಿದ್ರು, ಹೇಗೆ? ಇಲ್ಲ, ಅದಕ್ಕೆಲ್ಲ ನಾನು ಪ್ರಾರಂಭದೊಳಗೆಲ್ಲ ಕೆಮಿಕಲ್ ಬಳಸಿದ್ದೇನೆ ಸರ್, ಕೆಮಿಕಲ್ ಬಳಸ್ತಾ ಇದ್ದೇನೆ. ಈ ಜೈವಿಕ ಅಂದ್ರೆ ಇದು ಬೇವಿನ ಹಿಂಡಿ ಕಲಿಸಿದ್ವಿ, ಒಡೆದು ಪ್ರಯೋಗ ಮಾಡಿದ್ವಿ, ಅಷ್ಟು ಸಕ್ಸಸ್ ರೇಟ್ ನಮಗೆ ಕಡಿಮೆ ಅನಿಸ್ತು. ಹಿಂಗಾಗಿ ಸ್ವಲ್ಪ ಕೆಮಿಕಲ್ ಹಾಕಿ ನಾನು ಸ್ಪ್ರೇ ಮಾಡ್ತೀನಿ. ಆದ್ರೆ ಯಾವಾಗ ಹೂ ಬಿಡುತ್ತೆ, ಹೂ ಬಿಟ್ಟ ಮೇಲಿಂದ ನಾವು ಸ್ಟಾಪ್ ಮಾಡಿಬಿಡ್ತೇವೆ. ಯಾವ ಕೆಮಿಕಲ್ನೂ ಹೊಡೆಯಲ್ಲ. ಹೂ ಪ್ರಮೋಟರ್ ಅಂತ ಒಂದು ಬರುತ್ತೆ, ಅದು ಫ್ಲವರ್ ಪ್ರಮೋಟರ್ ಅಂತಂದು, ಹೂ ಬಿಟ್ಟು ಕಾಯಿ ಕಟ್ಟಿದ ಮೇಲೆ ಸ್ಪ್ರೇ ಒಟ್ಟ ನಿಲ್ಲಿಸ್ಬಿಡ್ತೇವೆ, ಯಾವ ಕಾರಣಕ್ಕೂ ಸ್ಪ್ರೇ ಮಾಡೋದೇ ಇಲ್ಲ. ಗಿಡಗಳಿಗೆ ನೀರು ಅಷ್ಟೇ ಮುಖ್ಯ. ಹೌದು, ಯಾವ್ಯಾವ ಸಂದರ್ಭದಲ್ಲಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಅವಧಿಯಲ್ಲಿ ಕೊಡಕ್ಕಾಗ? ನೀರಿನ ನಿರ್ವಹಣೆ ಬಹಳಷ್ಟು ಕಡಿಮೆ ಮಾವಿನ ಗಿಡಕ್ಕೆ. ಫಲ ಬರಲಿವರೆಗೂ ಪ್ರತಿ ತಿಂಗಳೂ ಕೊಡಬೇಕು. ಫಲ ಬರಲಿಕ್ಕೆ ಹತ್ತಿದ ಮೇಲೆ ವರ್ಷಕ್ಕೆ ಮೂರೇ ತಿಂಗಳು, ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳದೊಳಗೆ ಆದ್ರೆ ಸಾಕು. ಮತ್ತೆ ಇನ್ನು ಮುಂದೆ 9 ತಿಂಗಳೂ ಬೇಕಾಗಿಲ್ಲ ನೀರು. ಒಳ್ಳೆ ಮಳೆಗಾಲ ಆದ್ರೆ ಒಟ್ಟ ಬೇಕಾಗಿಲ್ಲ. ಮತ್ತೆ ನಂದು ಇಂಟೆನ್ಷನ್ ಏನು ಅಂತಂದ್ರೆ, ನೀರು ಮಿತವಾಗಿ ಬಳಸುವಂಥ ಬೆಳೆ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು 25 ವರ್ಷದ ಗಿಡ ಆದರೂ ನಾನು ಡ್ರಿಪ್ಪನ್ನೇ ಇಟ್ಕೊಂಡಿದ್ದೇನೆ. ಮತ್ತು ಮೇಂಟೆನೆನ್ಸು ಭಾಳ ಕಡಿಮೆ, ನೀರು ಮಿತವಾಗಿ ಬಳಸಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಒಳದಂಡಿ ಜನ ಇರೋದ್ರಿಂದ ಸಿಕ್ಕಾಪಟ್ಟೆ ಗದ್ದೆಗೆ ತುಂಬಿ ರಸ್ತೆಗೆ ಹೋಗೋಷ್ಟು ನೀರು ಹರಿಸ್ತಾ ಇದ್ದಾರೆ. ನಮ್ಮಂಥ ಓದಿದವರು ಮಾಡೋಂಥ ಕೆಲಸ ಅಲ್ಲ ಅಂತಂದು ಭಾಳ ಪ್ರಜ್ಞಾಪೂರ್ವಕವಾಗಿನೇ ಇದನ್ನು ಮಾಡಿದ್ದೇನೆ ಸರ್. ಮಾವಿನ ಸಸಿ ಹಾಕಿದ ಮೇಲೆ ಒಂದು 3-4 ವರ್ಷದವರೆಗೆ ಅಂತರ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳ್ತಾರೆ. ಹೌದು, ನೀವು ಹಾಗೆ ಮಾಡಿದ್ರೆ ಹೇಗೆ? ಹಾಗೆ ಮಾಡಿದ್ರು. ಫಸ್ಟಿನ ಬೆಳೆ ಕಲ್ಲಂಗಡಿ ಬೆಳೆಸಿದ್ವಿ ಸರ್. ಕಲ್ಲಂಗಡಿ ಬೆಳೆಸಿದಾಗ ನನ್ನ ಕಲ್ಲು ಕಂಬ ಮುಳುತಂತಿ ಸಸಿದು ಅಷ್ಟು ಖರ್ಚು ಮಾಡಿದ್ದು ಒಂದೇ ಬೆಳೆಯೊಳಗೆ ಬಂದು ಹೋಗ್ಬಿಡ್ತು. ನಮಗೆ 7 ಎಕರೆದೊಳಗೆ ಕಲ್ಲಂಗಡಿ ಬೆಳೆದಿದ್ವಿ, ಸುಮಾರು ಒಂದು 4 ಲಕ್ಷದಷ್ಟು ಆದಾಯ. ಅದಾದ್ಮೇಲೆ ಶೇಂಗಾ ಬೆಳೆದಿವಿ ನಾವು. ಈಗೆಲ್ಲ ಈಗ ಹಾಕಿರೋದೆಲ್ಲ 3 ಮಳೆಗಾಲದೊಳಗೆ ಮೆಕ್ಕೆಜೋಳ ಬೆಳ್ಕೊಂತೇವ್ರಿ, ಬೇಸಿಗೆ ಒಳಗೆ ರಾಗಿ ಹಾಕೊಂತೇವ್ರಿ. ಒಂದು 6 ಕ್ರಾಪ್, 6 ಅಂದ್ರೆ ಬೇಸಿಗೆ ಬೆಳೆ ಮತ್ತು ಮಳೆಗಾಲದ ಬೆಳೆ, ಒಟ್ಟು 6 ಕ್ರಾಪ್ ಮಾವು ಫಲ ಬರೋದ್ರೊಳಗನೆ ನಾವು ಬೆಳ್ಕೊಳ್ಬಹುದು. ಅಂದ್ರೆ 6 ಕ್ರಾಪ್ ಅಂದ್ರೆ ಒಂದು 3 ವರ್ಷ. 3 ವರ್ಷ, 3 ವರ್ಷ ಆದ್ಮೇಲೆ ಮತ್ತೆ ಬರಲ್ಲ, ಆಮೇಲೆ ನೆರಳಾಗ್ಬಿಡುತ್ತೆ, ಗಿಡಗಳು ನೆರಳಾಗುತ್ತೆ, ಫಲ ಬರಲ್ಲ. ಆಪೂಸ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಆಪೂಸ್ ಅಂತಂದ್ರೆ ಸರ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಅನ್ನೋ ಕಾರಣಕ್ಕೋಸ್ಕರ. 30 ವರ್ಷದ ಹಿಂದೆ ಎಕ್ಸ್ಪೋರ್ಟ್ ಅನ್ನೋದು ಮಾವಿನಕಾಯಿ ಇತ್ತು ಅಂದ್ರೆ ಇದು ಒಂದಕ್ಕೆ ಇತ್ತು ಸರ್. ಆ ಕಾರಣಕ್ಕೋಸ್ಕರನೇ ಈ ಹಣ್ಣಿನ ವಿಶೇಷತೆ ಏನು ಅಂತ? ಬಹಳ ಟೇಸ್ಟ್ ಇರುತ್ತೆ ಸರ್, ನೋಡ್ಲಿಕ್ಕೆ ಆಕರ್ಷಣೆ ಇರುತ್ತೆ, ಮತ್ತು ನೋಡಕ್ ಚೆನ್ನಾಗಿ ಕಾಣತನ ಕಾರಣಕ್ಕೆ ಮಾರ್ಕೆಟಲ್ಲಿ ಬಹಳ ಡಿಮ್ಯಾಂಡ್ ಇದೆ. ನಮ್ಮ ಬಳ್ಳಾರಿ ಭಾಗದ ಕಡೆ ಇದರದ್ದು ಕಡಿಮೆ ಸರ್ ಡಿಮ್ಯಾಂಡ್. ಈ ಗದಗು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಇದನ್ನ ಬಿಟ್ಟರೆ ಬೇರೆ ಹಣ್ಣ ತಿನ್ನಲ್ಲ ಸರ್. ಇದನ್ನೇ ಹೋಯ್ತಾರೆ, ಇದನ್ನೇ ಹೋಯ್ತಾರೆ ಸರ್ ಎಂತರಾದ್ರೂ. ಬಟ್ ಇವತ್ತು ಹೊಸ ಪರಿಚಯ ಆಗಿದೆ ಸರ್. ಜುನಾಗಢದ ಒಂದು ಕೇಸರ್ ಅಂತ ತಳಿ ಕುಷ್ಟಿ ಭಾಗದೊಳಗೆ ಬಂದಿತ್ತು, ನಮ್ಮ ತಾಲೂಕಿನೊಳಗೆ ಎಲ್ಲೂ ಇಲ್ಲ. ನಾವು ಹಾಕ್ಬೇಕು ಅಂತಂದು ಈಗ 4.5 ಎಕರೆ ಹಾಕಿ ಫಲ ಬರ್ತಾ ಇದೆ. 8 ವರ್ಷ ಆಯ್ತು, 4 ಬೆಳೆ ಫಸ್ಟ್ ಕ್ಲಾಸ್ ಬೆಳೆ ತಕೊಂಡಿದ್ದೇವೆ ಸರ್. 1 ಕೆಜಿಗೆ 2 ಹಣ್ಣು ಬರುತ್ತೆ ಸರ್. ಈ ನಿಮ್ ಸೈಜ್ ಅಷ್ಟು ಬರ್ತದೆ? ಆ ಸೈಜ್ ಬರುತ್ತೆ, 2 ಹಣ್ಣು. ಮೀಡಿಯಂ ಇದ್ರೆ 3 ಹಣ್ಣು ಬರುತ್ತೆ. ದೊಡ್ಡದಿದೆ, ಹೌದು, ಅಷ್ಟು ಚೆನ್ನಾಗಿರುತ್ತೆ ಸರ್. ಇದು ಆಪೂಸ್ಗಿಂತ ಬೆಸ್ಟ್ ಹಣ್ಣು ಸರ್, ಕೇಸರ್. ಕೇಸರ್ ಅದು ಜುನಾಗಢ ಕೇಸರ್. ಇದು ಎಷ್ಟು ಬರುತ್ತೆ? ಇದು 4 ಬರುತ್ತೆ ಸರ್. ಇದು ಮೀಡಿಯಂ ಇರುತ್ತೆ, ಚಲೋ ಬಂತಂದ್ರೆ 3, ಇಲ್ಲಾಂದ್ರೆ 4 ಮಿನಿಮಮ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಬೆಲೆ ಹೇಗಿದೆ ಇದ್ರದ್ದು? ಆಪೂಸದ ಹೇಗಿದೆ? ಆಪೂಸದ್ದು ಎಲ್ಲದಕ್ಕಿಂತ ಹೆಚ್ಚಿನ ಬೆಲೆ ಸರ್. ಪೇನಿಷ್ಯಾಗ ಬಹಳ ಕಡಿಮೆ ರೇಟು. ಈ ಆಪೂಸು, ಕೇಸರು ಬಹಳ ರೇಟು. 100 ರೂಪಾಯಿ ಕೆಜಿ ತೋಟದೊಳಗನೆ ಗದಗಿನಿಂದ ಬಂದು ಹೋಯ್ತಾರೆ ಸರ್, ಹಡಗಲಿಯಿಂದ ಬಂದು ಹೋಗ್ತಾರೆ. ಹೋಲ್ಸೇಲ್ ದರ ಏನು ಕೊಡ್ತೀರ ನೀವೆಲ್ಲ? ನಾವು ಹೋಲ್ಸೇಲ್ 70 ರೂಪಾಯಿ ಹಿಂಗೆ ಕೊಡ್ತೇವೆ ಸರ್. 70 ರೂಪಾಯಿ ಅಂದ್ರೆ ಮಿನಿಮಮ್ ನಿಮ್ಗೆ 70 ರೂಪಾಯಿ ಹೋಲ್ಸೇಲ್ ದರ ಸಿಕ್ಬಿಡುತ್ತೆ. ಸಿಗತ್ತೆ, ಸ್ಥಳೀಯವಾಗಿ ಇಲ್ಲಿ ಬಂದ್ರು ಸಹಿತ 100 ರೂಪಾಯಿ ಕೊಡ್ತೀರಿ? ಈ ಮಾರ್ಕೆಟ್ ನೋಡ್ತೇವೆ ಸರ್, ಮಾರ್ಕೆಟಿಗೆ ಜಾಸ್ತಿ ಹಣ್ಣು ಬಂತು ಅಂದ್ರೆ ಮಿನಿಮಮ್, ಬಹಳ ಮಿನಿಮಮ್ ಅಂದ್ರೆ 40 ರೂಪಾಯಿ ಸರ್. 40 ರೂಪಾಯಿದೊಳಗೆ ಎಂದು ಕೊಡಲ್ಲ ಹೋಲ್ಸೇಲ್ ಅಂದ್ರೆ ಟನ್ ಗಟ್ಟಲೆ ಹೋಯ್ತರೆ. ಕೆಲವೊಮ್ಮೆ ಹವಾಮಾನದ ವೈಪರೀತ್ಯವೋ ಏನೋ ಇಳುವರಿ ಕಡಿಮೆ ಆಗುವ ಉದಾಹರಣೆಗಳು ಇದೆ ಮಾವಿನ ಮಾರ್ಕೆಟ್, ಮಾವಿನ ತೋಟದಲ್ಲಿ. ಹಾಗೆ ನಿಮ್ಗೆ ಏನಾದರೂ ಯಾವಾಗ ಈ ತರದ ಅನುಭವ ಆಗಿತ್ತು, ಉತ್ಪಾದನೆ ಕಡಿಮೆಯಾಗಿ? ಅಂತ ಒಂದೆರಡು ಮೂರು ಸರಿ ಆಗಿದೆ. ಈ ಹೂ ಬಿಡ ಟೈಮ್ಗೆ ಮಂಜಿನಂತ ಹವಾಮಾನ ಬರುತ್ತೆ, ಆ ತರದ ಬಂತು ಅಂದ್ರೆ ಹೂವಿಗೆ ಬಹಳ ದುಷ್ಪರಿಣಾಮ ಆಗುತ್ತೆ ಸರ್. ಹಿಂಗಾಗಿ ಇಳುವರಿ ಕುಂಠಿತ ಆಗುತ್ತೆ ಸರ್. ಎಷ್ಟು ಎಕರೆ ಇದೆ ಸರ್ ಈಗ ನಿಮ್ಮ ತೋಟ? ಇದು 7 ಎಕರೆ ಪ್ಲಾಟ್ ಸರ್. 7 ಎಕರೆ ಪ್ಲಾಟ್. ಎಷ್ಟು ಗಿಡಗಳು ಕೂತಿದ್ದಾವೆ? ಎಕರೆಗೆ 100 ಇರುತ್ತೆ. 20x20 ಕುಂದ್ರಿಸಿದ್ರೆ ಈ ಎಕರೆಗೆ 100 ಗಿಡ ಕೊಡುತ್ತೆ ಸರ್. ನಮಗೆ ಮುಂಚೆ ಗೊತ್ತಾಗಿಲ್ಲ, ಇದನ್ನ ಹಾಕಿದೇವಲ್ಲ ಸರ್, ಪ್ರತಿ ವರ್ಷ ಪ್ರೋನಿಂಗ್ ಮಾಡುವಂತ ಪದ್ಧತಿ ಇರುತ್ತೆ. ಅಂದ್ರೆ ಗಿಡ ಕಟಾವ್ ಮಾಡ್ಬೇಕು, ಒಂದಕ್ಕೊಂದು ಗಿಡ ಬಡಿಬಾರ್ದು, ಒಂದಕ್ಕೊಂದು ಗಿಡ ತಾಗಬಾರ್ದು ಅನ್ನೋದಕ್ಕೆ ಅದು ಪ್ರೋನಿಂಗ್ ಮಾಡೋ ಸಿಸ್ಟಮ್ ಇತ್ತು. ಅದು ಈ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಇದ್ರ ಅನುಭವ ಹೆಚ್ಚಾದಂಗೆಲ್ಲ ಈಗ ನಾವು 20x20 ಹಾಕೊಂಡಿದ್ದೇವೆ 20 ಎಕರೆ, ಅದನ್ನೆಲ್ಲ ಪ್ರತಿ ವರ್ಷ ಪ್ರೋನಿಂಗ್ ಮಾಡ್ಕೊಂತ ಇರ್ತೇವೆ. ಈಗ ನೋಡಿ, ಈಗ ಮರಗಳೆಲ್ಲ ದೊಡ್ಡ ಆಗಿದಾವೆ, ಒಂದಕ್ಕೊಂದು ತಗಲ್ತಾ ಇದಾವೆ, ಇದನ್ನ ಕಟ್ ಮಾಡ್ಬೇಕು ಅಂತ ಏನಾದ್ರೂ ಅನಿಸ್ತಾ ಇದೆಯಾ? ಅಥವಾ ಹೇಗೆ ಅದು ಪ್ರೋನಿಂಗ್ ಮಾಡೋ ಸಿಸ್ಟಮ್, ಕಂಬೆಗಳೆಲ್ಲ ದಪ್ಪ ಆಗಿರೋದ್ರಿ? ಹೌದು, ಈಗ ಆ ಕಡೆ 1 ಎಕರೆ ಇದೆ ಸರ್, ಆ ಕಡೆ ಈಗೆಲ್ಲ ಪ್ರೋನಿಂಗ್ ಮಾಡಿಬಿಟ್ಟಿದೆ ಸರ್. ಪ್ರೋನಿಂಗ್ ಮಾಡಿದ ಒಂದ್ ವರ್ಷ ಬಿಡಲ್ಲ, ಮಾರನೇ ವರ್ಷ ಬಿಡುತ್ತೆ. ನಿಮ್ಗೆ ನೋಡ್ಬೇಕು ಅಂದ್ರೆ ಇಲ್ಲಿದೆ, ಈಗ ಕಡೆ ಗಿಡಗಳೆಲ್ಲ ಪ್ರೋನಿಂಗ್ ಮಾಡಿ, ಇದೇ ಗಿಡ ತರನೇ ಇದ್ದು ಅವು, ಅವೆಲ್ಲ ಪ್ರೋನಿಂಗ್ ಮಾಡಿದ್ವಿ. ಇವು ವಿಶಾಲವಾಗಿ ಹರಡ್ಕೊಂಡಿದ್ವಲ್ಲ, ಇವನ್ನ ಆ ರೀತಿ ಕಟ್ ಮಾಡಬಹುದಾ ನೀವು? ಮಾಡ್ತೇವೆ, ತುದಿಗೆ ಅಷ್ಟೇ ಕಟ್ ಮಾಡಿದ್ರೆ ಈ ಬಡ್ಡಿ ಒಳಗೆಲ್ಲ ಕಾಯ್ಬಿಡುತ್ತೆ. ಅವಾಗ ಕಟ್ ಮಾಡಿದಾಗೆಲ್ಲ ಸ್ವಲ್ಪ ಪೋಷಕಾಂಶಗಳನ್ನ ಹೆಚ್ಚೆಚ್ಚು ಕೊಟ್ಟಾಗಲ್ಲ, ಅದ್ರ ತಾಕತ್ ಹೆಚ್ಚಾಗಿ ಫಲ ಚೆನ್ನಾಗಿ. ಪ್ರೋನಿಂಗ್ ಮಾಡೋ ಸಿಸ್ಟಮ್ ಎಲ್ಲ ನೀವೇ ಮಾಡ್ತೀರಾ? ನಾವೇ ಮಾಡ್ತೇವೆ, ನಾವು ಲೇಬರ್ ಹಚ್ಚಿ ನಾವೇ ನಿಂತಿದ್ದು ಮಾಡಿಸ್ತೇವೆ ಸರ್. ಪರಿಕರಗಳಿದಾವೆ, ಹೆಂಗ್ ಬೇಕು ಹಂಗೆ ಇದನ್ನ ಮಾಡಲ್ಲ, ಅದಕ್ಕೆ ಪರಿಕರಗಳಿದಾವೆ. ಅದಕ್ಕೆ ಬೋರ್ಡೋ ಪೇಸ್ಟ್ ಅಂತ, ಕಟಾವ್ ಮಾಡಿದ್ಮೇಲೆ ರೋಗ ತಾಗಬಾರ್ದು ಅನ್ನೋದಕ್ಕೆ ಅದಕ್ಕೆ ಬೋರ್ಡೋ ಪೇಸ್ಟ್ ಅಂತ ಹಚ್ತೇವೆ, ಒಂದು ಔಷಧಿ ಹೊಡಿತೇವೆ, ಕೀಟ ಬಾಧೆ ಬರಬಾರ್ದು ಅನ್ನೋದಕ್ಕೆ. ಈಗ 700 ಗಿಡಗಳಿದಾವೆ, ಪ್ರೋನಿಂಗ್ ಮಾಡೋದಕ್ಕೆ ಎಷ್ಟು ಅವಧಿ ತೆಗೆದುಕೊಳ್ತದೆ, ಮತ್ತೆ ಎಷ್ಟು ಜನನೆಲ್ಲ ನೀವು ಲೇಬರ್ಸ್ ನ ಬಳಸ್ತೀರಿ ಇಲ್ಲಿ ಅಂತ? 5 ಜನ ಗಂಡು ಮಕ್ಕಳು ಲೇಬರ್ ಇರ್ತಾರೆ, ನಾವು ವಾರಗಟ್ಟಲೆ ಅದನ್ನ ಕೆಲಸ ಮಾಡ್ತಿರ್ತೇವೆ ನಿಂತಿದ್ದು ನಿಧಾನ. ಈಗ 20 ಜನರನ್ನ ಹಚ್ಚಿ ಹೆಂಗ್ ಬೇಕಂಗ್ ಮಾಡಿಸೋದಕ್ಕಿಂತ ನಿಂತಿದ್ದ 5 ಮಂದಿ ಮೂಲಕ ನಾಜುಕಿನ ಕೆಲಸ ಸರ್. ಹೆಂಗ್ ಬೇಕಂಗ್ ಮಾಡಂಗಿಲ್ಲ, ಯಾವ ಬೇಕಾ ಹರಿ ಕಟ್ ಮಾಡಂಗಿಲ್ಲ. ಪ್ರತಿ ಫಲ ತೆಗೆದ್ಮೇಲೆ, ಫಲ ಕಂಪ್ಲೀಟ್ ಹೋದ್ಮೇಲೆ ಒಂದ್ ಮಳೆ ಚೆನ್ನಾಗಿ ಆಗ್ಬೇಕು. ಆ ಚೆನ್ನಾಗಿ ಆದ ಮಳೆ ಆದ್ಮೇಲೆ ಅವಾಗ ಚಿಗುರು ಒಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವು ಕಟ್ ಮಾಡಿದ್ರೆ ಚಿಗುರು ಕೆಳಗಡೆನೆ ಬೆಳೆಯುತ್ತೆ ಸರ್. ಹೂ ಬಿಡ್ಲಿಕ್ಕೆ ಶುರು ಆದ್ಮೇಲೆ ಮುಖ್ಯವಾಗಿ ಏನ್ ಸಮಸ್ಯೆ ಕಾಣ್ತದೆ ಸರ್? 2 ಪ್ರಮುಖ ಬಾಧೆಗಳಂದ್ರೆ 2, ಒಂದು ಜಿಗಿ ರೋಗ ಅಂತ, ಕರಿ ಜಿಗಿ ರೋಗ ಅಂತ, ಅನ್ನೊಂದು ಇನ್ನೊಂದು ಬೂದಿ ರೋಗ ಅಂತ, ಫಂಗಸ್ ಸರ್. ಅದು ಹೇಗೆ ನಿಯಂತ್ರಣ ಮಾಡ್ತಿರೋದಿಲ್ಲ ಅಂದ್ರೆ, ಸಾಫ್ ಅಂತಂದು ಒಂದು ಪೌಡರ್ ಸಿಗುತ್ತೆ ಸರ್, ಕ್ಲೋರೋಫಾರಿಪಾಸ್ ಅಂತ ಒಂದು ಔಷಧಿ ಸಿಗುತ್ತೆ ಸರ್. ತೋಟಗಾರಿಕೆ ಇಲಾಖೆ ಅವ್ರನ್ನ ಕೇಳ್ಕೊಂಡು ಯಾವ್ಯಾವ ಪ್ರಮಾಣದೊಳಗೆ ಹಾಕಿ ಸ್ಪ್ರೇ ಮಾಡಬೇಕು ಅಂತಂದ ಅವಾಗ ಅಷ್ಟೇ ನಾವು ಸ್ಪ್ರೇ ಮಾಡ್ತೇವೆ ಸರ್. ಅದ್ರ ಜೊತೆಗೆ ಬೇವಿನ ಎಣ್ಣೆನೂ ಹಾಕ್ತಿರ್ತೇವೆ ಸರ್. ಹಣ್ಣುಗಳು ಅಂದ್ರೆ ಮಾರ್ಕೆಟ್ಗೆ ಹೋದಾಗೆ ಬಳಕೆ ಗ್ರಾಹಕರಿಗೆ ಬಳಿ ಹೋದಾಗಲೂ ಸಹಿತ ಹುಳುಗಳಾಗ್ತವೆ ಕೆಲವು ಹಣ್ಣುಗಳಲ್ಲಿ. ಆಫೀಸ್ನಲ್ಲಿ ಆ ಥರದ ಸಮಸ್ಯೆ ಇದೆಯಾ, ಅಥವಾ ಅದು ಆಗಬಾರ್ದು ಅಂತ ಮುಂಚಿತವಾಗಿ ಏನಾದರೂ ಬೇರೆ ಉಪಕ್ರಮಗಳು ಮಾಡ್ತೀರಾ ಹೇಗೆ ಅಂತ? ಹಾ, ಅದಕ್ಕೊಂದು ಇದೆ ಸರ್. ಹುಳುಗಳು ಯಾಕಾಗುತ್ತೆ ಅಂತಂದ್ರೆ ಅದಕ್ಕೊಂದು ನೊಣ ಇದೆ ಸರ್, ಉಜಿ ನೊಣ ಅಂತ ಬರುತ್ತೆ. ಅದು ಮಾಗಿದ ಕಾಯಿ ಅಂದ್ರೆ ಇನ್ನೇನು ಹಣ್ಣಾಗಿ ಉದುರ್ತೈತೆ ಅನ್ನೋದಕ್ಕೆ ಆ ನೊಣ ಹೋಗಿ ಅದ್ರ ತನ್ನ ಇದರಿಂದ ಇಂಜೆಕ್ಟ್ ಮಾಡುತ್ತೆ ಮೊಟ್ಟೆಗಳನ್ನು. ಆ ಮೊಟ್ಟೆಗಳು 4-5 ದಿವಸ ಆದ ಮೇಲೆ ಕೀಟ ಆಗಿ ಪರಿವರ್ತನೆ ಆಗುತ್ತೆ ಒಳಗಡೆ. ಹ್ಮ್ ಸರ್, ಅದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಅಂತಾನೆ ಬಿಸ್ಕಿಟ್ ಅಂತ ಇರುತ್ತೆ, ಒಂದು ಬಾಕ್ಸ್ ಇರುತ್ತೆ ಸರ್, ಅದ್ರೊಳಗೆ ಇಟ್ಬಿಟ್ರೆ ಆ ನೊಣಗಳು ಹೆಣ್ಣು ನೊಣ ಇದ್ರೊಳಗೆ ಐತಿ ಅಂತಂದು ಗಂಡು ನೊಣ ಬಂದು ಬೀಳುತ್ತೆ ಸರ್. ಹಂಗೆ ಕಂಟ್ರೋಲ್ ಒಂದು ಮಾಡ್ತೇವೆ ಸರ್. ಒಂದು ಇಲ್ಲ ಅಂದ್ರೆ ಕಾಯಿನೇ ಬೇಗ ಹರಿದು ಬಿಡ್ತೇವೆ ಸರ್, ಗಿಡದಾಗನೇ ಹಣ್ಣು ಮಾಡ್ಲಿಕ್ಕೆ ನಾವು ಅವಕಾಶ ಬೇಗ. ಕಾಯಿನೇ ಮಾಗಿದ ಕಾಯಿ ಅಂದ್ರೆ ಹೂಜಿ ನೊಣ ಸಮಸ್ಯೆ ಮಾಡೋದು ಹಣ್ಣು ಮಾಗುವ ವೇಳೆಯಲ್ಲಿ. ಹೌದು ಸರ್. ಓ, ಮಾಗುವ ಮುಂಚೆ ನೀವು ಕಾಯಿ ಇದ್ ಮಾಡ್ತೀರಾ? ಕಾಯಿ ಕಟಾವ್ ಮಾಡಿದ್ರೆ ಕಾಯಿಗೆ ಏನು ಮಾಡಲ್ಲ, ಕಾಯಿಗೆ ಏನು ಮಾಡಲ್ಲ. ಹೂಜಿ ನೊಣ ನಿಯಂತ್ರಣಕ್ಕೆ ಬರದೆ ಹೋದ್ರೇನೆ ಮುಂದೆ ಮಾರ್ಕೆಟ್ ಅಲ್ಲಿ ಸಮಸ್ಯೆ ನಿಮಗೆ, ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ, ಮತ್ತೆ ಗುರುತುಗಳು ಬಿಟ್ಟೋಗ್ಬಿಟ್ಟಿರ್ತದೆ, ಹಾಗೆಲ್ಲ ಇದಾಗ್ತದೆ. ಆಮೇಲೆ ಈಗ ನಿಮ್ಗೆ ಮಾರ್ಕೆಟ್ಗೆ ಹಣ್ಣನ್ನ ಅಥವಾ ಕಾಯಿಯನ್ನ ಬಿಡಿಸುವುದು ನೀವೇ ಮಾಡ್ತಾ ಇದ್ರ, ಅಥವಾ ಕೆಲವರು ಏನ್ ಮಾಡ್ತಾರೆ, ತೋಟವನ್ನ ಲೀಸ್ ಕೊಟ್ಬಿಡ್ತಾರೆ, ಗುತ್ತಿಗೆ ಕೊಟ್ಬಿಡ್ತಾರೆ, ಹಣ್ಣಾದ್ಮೇಲೆ ಇಷ್ಟು ಬೆಲೆ ನಿಗದಿ ಮಾಡಿ ಕೊಟ್ಬಿಡ್ತಾರೆ, ಹಾಗೆ ಹೇಗಿದೆ ನಿಮ್ ಇಲ್ಲ? ಇಲ್ಲ, ಎಕ್ಸ್ಪರ್ಟ್ಸ್ ಇದಾರೆ ಸರ್, ಅರಿಯರ್ ಸೆಲೆಕ್ಟೆಡ್ ಅರಿತಾರೆ. ಸುಮ್ನೆ ಹಣ್ಣನ್ನ ಅರಿಯೋದಕ್ಕೂ ಕೆಲವು ಎಕ್ಸ್ಪರ್ಟ್ಸ್ ಇದಾರೆ ಸರ್, ನಮ್ಮೂರಾಗ ಇದಾರೆ ಸರ್. ನಾನು ಈಗ ಒಂದ್ 4-5 ವರ್ಷದಿಂದ ಛತ್ತೀಸ್ಗಢದ ಹುಡುಗರು ಬಂದಿದ್ರು ಸರ್, ಅವರು ಪರ್ಫೆಕ್ಟ್ ಅಡ್ಡಾಡ್ ಸೆಲೆಕ್ಟ್ ಮಾಡಿ ಒಂದೇ ಸೈಜಿಂದು ಒಂದೇ ಶೇಪಿಂದು ಅರ್ದು ಅವನ್ನ ಎಕ್ಸ್ಪೋರ್ಟ್ ಕಳಿಸಿದ್ರು ಸರ್. ನನ್ನ ತೋಟದ್ದು 2018 ರಾಗ 6 ಟನ್ ಫಾರಿನ್ ಹೋಗಿರ್ತಾರೆ, ಅವ್ರು ವ್ಯಾಪಾರಿಗಳು ಬರ್ತಾರೆ, ಎಕ್ಸ್ಪೋರ್ಟ್ ಮಾಡೋ ವ್ಯಾಪಾರಿಗಳು ಬಂದು ನನ್ನ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಕಾಯಿ ಬಿಡಿಸೋದಕ್ಕೆ ಹಣ್ಣು ಬಿಡಿಸೋದಕ್ಕೆ ಬಂದ್ರಂದ್ರಲ್ಲ, ಎಲ್ಲಿಂದ? ಜಾರ್ಖಂಡ್ಲಿಂದ. ಜಾರ್ಖಂಡ್ದಿಂದ ಬಂದಿದ್ರು. ಅದು ಅಂದ್ರೆ ಅವರು ಅಂದ್ರೆ ಹಣ್ಣು ಖರೀದಿಗಾಗಿ ಬಂದಿರ್ತಾರೆ ಮೇಬಿ ಅವರು ಅಂತಾನಾ, ಅಥವಾ ಬರೀ ಅದೇ ಕೆಲಸ ಮಾಡೋರು? ಬರೀ ಅರಿಯೋದಷ್ಟೇ ಸರ್. ಅರಿಯೋದಷ್ಟೇ. ಅಂದ್ರೆ ನಮ್ಮ ಸ್ಥಳೀಯರಿಗೆ ಈ ತರದ ಸ್ಕಿಲ್ಸ್ ಗಳನ್ನ ಹೇಳ್ಕೊಡ್ಲಿಕ್ಕೆ ಆಗ್ತಿಲ್ವಾ ನಮ್ಮ ವ್ಯವಸ್ಥೆ ಒಳಗಡೆಗೆ ಅಂತ ಸ್ಥಳೀಯ ಕಾರ್ಮಿಕರು ಇರ್ತಾರೆ? ನನಗೆ ಯಾವತ್ತು ಬಾಧೆ ಸರ್ ಅದು. ಈಗ ನೋಡಿ, ನೀವು ಜಾರ್ಖಂಡ್ ಲಿಂದ ಬಂದಿರೋ ಅವ್ರಿಗೆ ಸ್ಕಿಲ್ ಇದೆ, ಒಂದೇ ಸೈಜ್ನ ಹಣ್ಣುಗಳನ್ನ ಅರಿತಾರೆ, ಅಂತ ಹಣ್ಣುಗಳೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ, ವಿದೇಶಗಳಲ್ಲಿ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ನಮ್ಮ ಸ್ಥಳೀಯರಿಗೆ ಈ ತರದ ಸ್ಕಿಲ್ಸ್ ಗಳನ್ನ ಕಲಿಸ್ಲಿಕ್ಕೆ ಆಗಿಲ್ವಾ? ನನಗೆ ಯಾವತ್ತು ಅದು ಕಾಡ್ತಾನೆ ಇರುತ್ತೆ, ಇದು ಸ್ಥಳೀಯರಿಗೆ ಯಾಕೆ ಕಲಿಸಬಾರ್ದು ಕಲಿಸಬಾರ್ದು ಅಂತ ನನಗೆ ಸರ್. ಅಂತ ಅಂತ ಕಲಿಬೇಕು ಅನ್ನೋ ಇಚ್ಛಾಶಕ್ತಿ ಇರೋ ಪ್ರಮಾಣ ಕಡಿಮೆ ಇದೆ ಸರ್. ಅದೇ ಕಲಿಯೋದಿದೆ ಅಲ್ಲ ಸರ್, ಅದೊಂದು ತಪಸ್ಸಿನ ರೂಪ, ತಪಸ್ ಮಾಡ್ದಂಗೆ ಮಾಡ್ಬೇಕು ಸರ್. ನಮ್ಮಲ್ಲಿ ಹುಡುಗರುಗಳು ಅದೇ ಮಕ್ಕಳು ಇದಾರಲ್ಲ, ಯುವಕರು ಇದಾರಲ್ಲ ಸರ್, ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗಿ ಈ ತರದ ವಿದ್ಯೆಗಳನ್ನ ಕಲೀಲಿಕ್ಕೆ ಹಿಂದೇಟ ಆಗ್ತಾ ಇದ್ದಾರೆ ಸರ್. ಸೊ ಈಗ ದಾಳಿಂಬೆ ಬೆಳೆಗಾರರಾಗಿರ್ಬೋದು, ಅಲ್ಲೂ ಎಕ್ಸ್ಪರ್ಟ್ಗಳೇ ಬೇಕು. ಪ್ರೋನಿಂಗ್ ಮಾಡೋಕೆ ಎಕ್ಸ್ಪರ್ಟ್ಗಳು ಬೇಕು, ಕಾಯಿ ಬಿಡಿಸೋದಕ್ಕೆ ಎಕ್ಸ್ಪರ್ಟ್ಗಳು ಬೇಕು. ಆದ್ರೆ ಎಲ್ಲೋ ನಾವೆಲ್ಲ ನಮ್ಮ ಯುವ ಜನತೆಗೆ ಈ ತರ ಸ್ಕಿಲ್ಸ್ ಗಳನ್ನ ಕಲಿಸಲಾರ್ದಂಗೆ, ಅವ್ರನ್ನ ಹಾಗೆ ಅಥವಾ ಅವ್ರಿಗೆ ಆಸಕ್ತಿ ಇಲ್ಲದ ಹಾಗೆ ಒಂದು ವಾತಾವರಣ ಸೃಷ್ಟಿಯಾಗಿ ನಮಗೇನೆ ನಮ್ಮ ನಮ್ಮಲ್ಲೇ ಅಷ್ಟು ಮಾನವ ಸಂಪನ್ಮೂಲಗಳು ಇದ್ರೂ ಸಹಿತ ನಮ್ಮ ಕೈಗೆ ನಿಲುಕಲಾರ್ದಂಗಾಗಿದೆ ಏನೋ ಅಂತ. ಆಫೀಸ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಬೇಡಿಕೆ ಚೆನ್ನಾಗಿದೆ, ಬೆಲೆನೂ ಚೆನ್ನಾಗಿದೆ. ನಿಮಗೆ ಸ್ಥಳೀಯ ಮಾರುಕಟ್ಟೆ ಮತ್ತು ದೂರದ ಮಾರುಕಟ್ಟೆ ಅಂದ್ರೆ ಯಾವ್ಯಾವ್ದು, ಎಲ್ಲೆಲ್ಲಿ ಕಳಿಸ್ತೀರಿ? ಧಾರವಾಡ, ಗದಗ, ಬೆಳಗಾವಿ, ಬಾಂಬೆಗೆ ಹೋಗ್ತಾರೆ ಸರ್, ದಾವಣಗೆರೆ ಹೋಗುತ್ತೆ ಸರ್. ಅಲ್ಲ, ಇದನ್ನ ನೀವೇ ಮಾರ್ಕೆಟ್ಗಳನ್ನ ನೀವೇ ಹುಡುಕ್ತಿರೋ ಅಥವಾ ಇಲ್ಲಿಗೆ ಬರ್ತಾರೆ ಖರೀದಿದಾರ? ಇಲ್ಲಿ ಬರ್ತಾರೆ ಖರೀದಿದಾರರೇ, ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಹೋಗಲ್ಲ ಸರ್. ತೋಟ ನೋಡಿ, ಸೈಜ್ ನೋಡಿ, ಕಲರ್ ನೋಡಿ, ಶೇಪ್ ನೋಡಿ, ಅವರೇ ನಮ್ಗೆ ಒಂದಂಗೆ ಒಂದು ರೇಟ್ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಒಂದೊಂದು ವರ್ಷ ನಾವು ಲೀಸ್ ಕೊಟ್ಟಿರ್ತೇವೆ ಸರ್. ಖರೀದಿದಾರ ನಡುವೆ ಎರಡು ರೀತಿಯಿಂದ ಒಪ್ಪಂದ ಆಗುತ್ತೆ. ಒಂದು, ನೀವು ಬಿಡಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ನೀವು ಮರಗಳನ್ನು ಅವ್ರಿಗೆ ಒಪ್ಪಿಸಬೇಕು ಎಲ್ಲ ಮುಗಿಯೋರ್ಗು. ಯಾವ ತರದ ಒಪ್ಪಂದ ನಿಮ್ಮಲ್ಲಿ ಆಗೋದು? ನಮ್ದಿಲ್ಲ ಸರ್, ಎಲ್ಲದು ನಮ್ದೇ ಮೇಂಟೈನ್ ಮಾಡ್ತೇವೆ. ನಾವು ಟನ್ ಗಟ್ಟಲೆ ಕೊಡ್ತೇವೆ ಸರ್. ಕೊಟ್ಬಿಡ್ತೇವೆ ಟನ್ ಗಟ್ಟಲೆ ಹಂಗೆ ಕೊಟ್ಬಿಡ್ತೇವೆ. ಹರಿಯರು ಅವ್ರನ್ನೇ ಕರ್ಕೊಂಡು ಬರ್ತಾರೆ ಸರ್. ಅಂದ್ರೆ ಯಾವ್ದು ಬೇಕು ಅನ್ನೋದಕ್ಕೆ ಅವರೇ ಕರ್ಕೊಂಡು ಟನ್ ಗಟ್ಟಲೆ ಮಾತಾಡಿ. ಬಹಳ ಮುಖ್ಯವಾಗಿ ಹಣ್ಣನ್ನ ಮರದಿಂದ ಬಿಡಿಸಿದ ಮೇಲೆ ಅಥವಾ ಕಾಯಿಯನ್ನ ಮರದಿಂದ ಬಿಡಿಸಿದ ಮೇಲೆ ಹಣ್ಣಾಗಿಸುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಕೆಲವು ಸಹಜವಾಗಿ ಹಣ್ಣಾಗಿದ್ರೆ ಮಾರ್ಕೆಟಲ್ಲಿ ಆಸಕ್ತಿಯಿಂದ ಒಯ್ತಾರೆ, ಇಷ್ಟಪಟ್ಟು ಒಯ್ತಾರೆ. ಕೆಲವರು ಪೌಡರ್ ಹಾಕಿ ಹಣ್ಣು ಮಾಡ್ತಾರೆ. ನಿಮ್ಮ ಪದ್ಧತಿ ಹೇಗಿದೆ ಮಾರ್ಕೆಟಲ್ಲಿ ನಿಮ್ಮ ಹಣ್ಣಿಗೆ ಬೇಡಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಾ ಇದ್ರಿ ಸರ್? ಏನು ಮಾಡ್ತೀವಿ ಅಂತಂದರೆ, ಸೆಲೆಕ್ಟೆಡ್ ಮಾಗಿದ ಕಾಯಿಗಳನ್ನು ಮಾತ್ರ ಹರಿದು ಒಂದು ದಿವಸ ಡ್ರೈ ಇಡ್ತೇವೆ, ಓಪನ್ ಆಗಿ ಹಂಗೆ. ಅದರಿಂದ ನೀರಿನ ಅಂಶ ವೇಪ್ರೇಟ್ ಆಗುತ್ತೆ ಸರ್. ಅದ್ರ ನೀರಿನ ಅಂಶ ವೇಪ್ರೇಟ್ ಆಗುತ್ತೆ. ಎಷ್ಟು ವೇಪ್ರೇಟ್ ಆಗುತ್ತೆ ಹಣ್ಣು ಅಷ್ಟು ಬೇಗ ಆಗುತ್ತೆ ಸರ್. ಅದ್ರ ನೀರಿನ ಅಂಶ ಹೋಗ್ತಾ ಇರ್ಬೇಕು. ಹೋದ ಮೇಲೆ ಒಂದು ದಿವಸ ಆದ್ಮೇಲೆ ಅದನ್ನು ಭತ್ತದ ಹುಲ್ಲಿನೊಳಗೆ ನಾವು ಒತ್ತೆ ಇಡೋದು ಅಂತ ಕರಿತೇವೆ, ಅದನ್ನ ಇಡ್ತೇವೆ ಸರ್. ಒಂದು 5-6 ದಿವಸದೊಳಗೆ ಅದು ಹಣ್ಣಾಗುತ್ತೆ ಸರ್. ಕಲರು ಬರುತ್ತೆ, ಟೇಸ್ಟ್ನೂ ಆಗುತ್ತೆ. ಒಟ್ಟ ಪೌಡ್ರು ಹಾಕೋದು, ಯಾವುದೋ ಕೆಮಿಕಲ್ ಬಳಸೋದು ಅಂತದಿಲ್ಲ. ನಾವು ಮೂಲತಃ ರೈತರು ಸರ್, ನಾವು ವ್ಯಾಪಾರಿಗಳಲ್ಲ. ನಮ್ಮಲ್ಲಿ ನನ್ನ ತೋಟಕ್ಕೇನೆ ದಿನಕ್ಕೆ ಒಂದು 20,000-25,000 ರೂಪಾಯಿದಷ್ಟು ತೋಟದಾಗೆ ಬಂದು ಒಯ್ತಾರೆ, ಹಣ್ಣು ಒಯ್ತಾರೆ ಸರ್. ಆ ಹೆಸರು ಮೇಂಟೈನ್ ಮಾಡ್ಕೊಂಡು ಬಂದಿದೆ ಸರ್. ಹಿಂಗಾಗಿ ಯಾವ ಗ್ರಾಹಕರಿಗೂ ಹಿಂಗ ಮೋಸ ಮಾಡೋದು, ಹಿಂಗ ಕೆಮಿಕಲ್ ಹಾಕಿ ಕೊಟ್ಟೆ ಚಲೋ ಅದಾವ ಅಂತ ಹೇಳದೇ ಇಲ್ಲ ಸರ್. ಅಷ್ಟು ವಿಶ್ವಾಸದಿಂದ ನಾವು ಅದೀವಿ ಸರ್. ಅಷ್ಟೇ ವಿಶ್ವಾಸದಿಂದ ರೈತರ ಹತ್ರನೇ ಬಂದು ಗ್ರಾಹಕರು ಹಣ್ಣು ಒಯ್ತಾರೆ ಸರ್. ಬೇಕಾದವ್ರು ಹಣ್ಣು ಒಯ್ತಾರೆ ಸರ್, ಬೇಡ ಅನ್ನೋರು ತಾವೇ ಒತ್ತೆ ಇಟ್ಕೊಳ್ಬೇಕಾದ್ರೆ ಅವ್ರಿಗೆ ಕಾಯಿನೂ ಕೊಡ್ತೀವಿ ಸರ್. ಅದು ಕೆಲವರು ಹೇಳ್ತಾ ಇದ್ರು ನಿಮ್ಮ ಹಣ್ಣನ್ನ ಟ್ರೈನ್ ಅಲ್ಲೆಲ್ಲ ಕಳಿಸ್ತಾರ ತಗೊಂಡು ಇಲ್ಲಿ ರಾಜಸ್ಥಾನಕ್ಕೆ ಕಳಿಸ್ತಾರೆ. ಇಲ್ಲಿ ಮಾರ್ವಾಡಿಸ್ ಸರ್ 50-50 ಕೆಜಿದ ಒಂದೊಂದು ಬಾಕ್ಸ್ ಮಾಡಿ ಇಲ್ಲಿ ಗದಗ ಹತ್ರ ಎಲ್ಲೋ ಊರಿಗೆ ಇಟ್ಟು ಅಲ್ಲಿ ಟ್ರೈನ್ ಅಲ್ಲಿಗೆ ಇದು ಮಾಡ್ತಾರೆ ಸರ್. ಅವ್ರು ಅಲ್ಲಿ ತಕೊಂತಾರೆ ಸರ್. ಅವ್ರೆಲ್ಲ ಅವ್ರದ್ದೇನೋ ಒಂದು ತಿನಿಸು ಸರ್, ಅದೆಲ್ಲ ಸೀಕರ್ಣಿ ತರ ಮಾಡಿ ಒಣಗಿಸಿ ಹಪ್ಪಳ ಮಾಡಿ ತಿನ್ನುವಂತ ಒಂದು ಪದ್ಧತಿ ಐತೆ ಸರ್. ಅವ್ರು ಸ್ವಲ್ಪ ನಮ್ಗೆ ತಂದು ಕೊಟ್ಟು ಹೋಗಿದ್ರು ಸರ್ ಅಂತದ್ದು. ಓಹೋ, ಅಂದ್ರೆ ಇಲ್ಲಿಂದ ಹೋಗಿರತಕ್ಕಂಥ ಮಾವಿನ ಬೈ ಪ್ರಾಡಕ್ಟ್ ತರಿಸಿ ತಂದು ಕೊಟ್ಟೋಗಿದ್ರು ಸರ್. ಅದೊಂದು ಸಂಭ್ರಮ ಸರ್ ನಮ್ಗೆ, ಅದೊಂದು ಖುಷಿ ಸರ್. ಅದು ಒಟ್ಟಾರಾಗಿ ಹಣ್ಣನ್ನ ನೀವು ನ್ಯಾಚುರಲ್ ಆಗಿ ಮಾಡಿ. ನ್ಯಾಚುರಲ್ ಸರ್, ಅದಕ್ಕೆ ಆದ್ಯತೆ ಸರ್ ನಮ್ದು. ಯಾವುದೇ ವಿಷಕಾರಿ ನಥಿಂಗ್ ಸರ್, ವಸ್ತುಗಳನ್ನ ಬಳಸೋದಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಬೇಡಿಕೆ ಜಾಸ್ತಿ ಇರ್ತದೆ, ಆಯ್ಕೆ ಮಾಡ್ಕೊಂಡು ಬಂದು ಹೋಯ್ತಾರೆ. ತೋಟ ಹುಡ್ಕೊಂಡು ಬಂದು ತೋಟದಾಗೆ ಬಂದು ಕಾಯಿ ಒಯ್ಯೋರು ಸ್ವಲ್ಪ ಜನ ಇದ್ದಾರೆ ಸರ್. ಹಣ್ಣೆ ತಗೊಂಡು ಹೋಗೋರು ಇದ್ದಾರೆ ಸರ್. ಹಣ್ಣೆ ಹಣ್ಣು ಬೇಕಂದ್ರೆ ಹಣ್ಣು ಕೊಡ್ತೇವೆ, ಕಾಯಿ ಬೇಕಂದ್ರೆ ಕಾಯಿ ಅವ್ರ ಎದುರಿಗೆ ಹರಿದು ಕೊಟ್ಟು ಬಿಡ್ತೇವೆ ಸರ್. ನಿಮ್ಮ ಈ ಮಾವು ಬೆಳೆ ಅದರಲ್ಲೂ ವಿಶೇಷವಾಗಿ ಆಪುಸ್ ಮುಖ್ಯವಾಗಿ ಬೆಳೀತಾ ಇರೋದು. ಆದ್ರೂ ಈ ತೋಟದೊಳಗಡೆ ಬೇರೆ ಬೇರೆ ತಳಿಯ ಗಿಡಗಳು ಇದಾವೆ. ಹೌದು, ಅಂತವು ಎಷ್ಟು ತಳಿಗಳಿದಾವೆ ಸರ್? ಒಂದು 8-10 ತಳಿ ಬೇರೆ ಬೇರೆ ಬಂದಿದೆ ಸರ್. ಯಾವ್ಯಾವ ಇದಾವೆ? ಒಂದು ರಸ್ಪುರಿ ಅಂತ ಇದೆ ಸರ್, ಬೇನಿಷಾ ಅಂತ ಇದೆ ಸರ್, ತೋತಪುರಿ ಅಂತ ಇದೆ, ಮಲ್ಲಿಕಾ ಅಂತ ಇದೆ, ಸಿಂಧೂರ, ಈ ಬೇರೆ ಬೇರೆ ಇದೆ ಸರ್, ಹಿಮಾಯತ್ ಅಂತ ಒಂದು ತಳಿ ಇದೆ ಸರ್. ಅಂದ್ರೆ ಅವು ತಾನಾಗೆ ಮಿಕ್ಸ್ ಆಗಿ ಬಂದಿದೆ. ಮಿಕ್ಸ್ ಆಗಿ ಬಂದಿದೆ ಉದ್ದೇಶ ಪ್ರಯೋಗಿಸಿದೆ. ಈಗ ಒಂದು ಒಂದು ಮಲ್ಲಿಕಾ ಅಂತಾನೆ ಒಂದು ತಳಿ ಹಾಕಿದ್ದೇನೆ ಸರ್. ಅದನ್ನ ಬಹಳಷ್ಟು ಗ್ರಾಹಕರು ಕೇಳೋದ್ರಿಂದ ಒಂದ್ ಎಕರೆ ಬರೀ ಮಲ್ಲಿಕೆನೆ ಹಾಕಿದ್ದೇನೆ ಸರ್. ಅದ್ರದ್ದು ಏನು ವಿಶೇಷತೆ ಅಂತಂದ್ರೆ, ಅದು ಮಾಗಿದ ಮೇಲೆ ಹಣ್ಣು, ಅದು ಊಜಿ ನೋಣಕ್ಕೆ ಎಫೆಕ್ಟ್ ಆಗಲ್ಲ ಸರ್. ಊಜಿ ನೋಣ ಅದಕ್ಕೇನು ಮಾಡಲ್ಲ. ಅದು ಹಣ್ಣು ಆದ್ಮೇಲೇನು ಮನೆಯೊಳಗನೆ ಇಟ್ಕೊಂಡ್ರೆ 15 ದಿವಸ ಇಟ್ಟರು ಕೆಡೋದಿಲ್ಲ ಸರ್. 15 ದಿವಸ ಇಟ್ಟರು ಸೇಮ್ ಟೇಸ್ಟ್ ಇರುತ್ತೆ ಸರ್. ಅದ್ರದ್ದು ಹಣ್ಣು ತೊಗಟೆ ಇರುತ್ತಲ್ಲ, ಅದು ಸುಕ್ ಆಗತ್ತೆ ಹೊರತು ಟೇಸ್ಟ್ ಏನು ಕೇಳಲ್ಲ ಸರ್. ಹಿಂಗಾಗಿ ಅಂತ ಹಣ್ಣನ್ನು ಒಯ್ಯುವಂತ ಸ್ವಲ್ಪ ಕಸ್ಟಮರ್ಸ್ ನಮ್ಮ ತೋಟಕ್ಕೆ ಬರ್ತಾ ಇದ್ದಾರೆ ಸರ್. ಅದರ ಅಪೇಕ್ಷೆಗೋಸ್ಕರನೆ ಅವ್ರ ಆಸೆ ಈಡೇರಿಸ್ಬೇಕು ಅನ್ನೋದಕ್ಕೆ 1 ಎಕರೆ ನಾನು ಮಲ್ಲಿಕಾ ಹಾಕಿದ್ದೇನೆ ಸರ್. ಅಂದ್ರೆ ನಿಮ್ಗೆ ವಾರ್ಷಿಕ ಉತ್ಪನ್ನ ಈ ಒಂದ್ರೆ ಸುಮಾರು 7 ಎಕರೆ ನೀವು ಹಾಕಿದ್ದೀರಿ, 1 ವರ್ಷಕ್ಕೆ ನಿಶ್ಚಿತ ಆದಾಯ ಎಷ್ಟು ಸಿಗ್ತಾ ಇದೆ ಅಂತ? ಇದು ವರ್ಷಕ್ಕೆ 1 ಎಕರೆಗೆ 10,000 ರೂಪಾಯಿ ಖರ್ಚಿದೆ ಸರ್. ಅಷ್ಟೇ ಖರ್ಚಿದೆ? ಹೌದು, ಬಹಳ ಕಡಿಮೆ ಸರ್. ಸ್ಟಾರ್ಟಿಂಗ್ ನೊಳಗೆ ಸ್ವಲ್ಪ ಇರುತ್ತೆ, 10,000 ರೂಪಾಯಿ ಸರ್. ಎಕರೆಗೆ 1 ಲಕ್ಷ ರೂಪಾಯಿ ಇನ್ಕಮ್ ಇರ್ತದೆ. 1,10,000 ರೂಪಾಯಿ ನಾನು ಲೀಸ್ ಕೊಟ್ಟೇನೆ ಸರ್. 10,000 ರೂಪಾಯಿ ಖರ್ಚು ತೆಗೆದ್ರೆ 1 ಲಕ್ಷ ರೂಪಾಯಿ ನಿಕ್ಕಿ ನಾನು ಉಳಿಯುತ್ತೆ ಸರ್. ವರ್ಷ 1-7 ಲಕ್ಷ ರೂಪಾಯಿ ನಿಮ್ಮ ಆದಾಯ ಇದೆ. ಆದಾಯ ಸರ್. ಇದಲ್ದೆ ನಿಮ್ಮ ಕೃಷಿಯ ಬೇರೆ ಹೊಲ ಇದೆಯಾ ಅಥವಾ ಬೇರೆ ಏನಾದ್ರು ಬೆಳೀತಾ ಇದ್ರೆ ಹೇಗೆ? ನಾವು ಈಗ ತೆಂಗು ನಿಂಬು ಹಾಕಿದ್ದೇನೆ ಸರ್. 30 ಅಡಿಗೆ ಒಂದೊಂದು ತೆಂಗು ಹಾಕಿದ್ದೇನೆ ಸರ್. 7 ಎಕರೆ ಕುಂತಿದೆ ಅದು. ಅದು ಒಂದು 500 ಗಿಡ ಕುಂತಿದೆ ಸರ್. 500 ಗಿಡ ಇದೆ. ಅದ್ರ ಮಧ್ಯದೊಳಗೆ ಒಂದು ನಿಂಬು ಹಾಕಿದ್ದೇನೆ, ಬಾಲಾಜಿ ಅಂತ ಒಂದು ತಳಿದು ಸರ್. 2 ವರ್ಷ ಆಯ್ತು, ಇನ್ನು 2 ವರ್ಷಕ್ಕೆ ಇನ್ನು ಫಲ ಬರುತ್ತಾ ಇದೆ ಸರ್. ನಿಮ್ಮ ತಂದೆಯವ್ರ ಕಾಲಘಟ್ಟದ ಕೃಷಿ ಹೇಗಿತ್ತು? ತೋಟಗಾರಿಕೆ ಬರೋದಕ್ಕಿಂತ ಮುಂಚೆ ಭಾರಿ ಟ್ರಾಡಿಷನಲ್ ಇತ್ತು ಸರ್. ಬಹಳ ಶ್ರಮ ಇರ್ತದೆ ಸರ್. ಅವ್ರ ಜೊತೆಗೇನೆ ಇದ್ದಂಥವ್ ನಾನು. ಅಂದ್ರೆ ಅವ್ರು ಹೆಂಗ ಕೃಷಿ ಮಾಡ್ತಿದ್ರು ಅಂತ ಬಹಳ ಚೆನ್ನಾಗಿ ಗ್ರಹಿಸ್ಕೊಂಡಿದ್ದೇನೆ. ಸೂರ್ಯ ಮೂಡೋದ್ರೊಳಗೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಮನೆಯೊಳಗಿರ್ತಿದ್ರು. ಸೂರ್ಯ ಮೂಡೋದ್ರೊಳಗೆ ಬೆಳದಿಂಗಳದೊಳಗೇನೆ ಕೆಲಸ ಮಾಡಿ ಇರ್ತಿದ್ರು. ಇಲ್ಲ ಒಂದೊಂದು ದಿವಸ ಹಂಗೆ, ಇಲ್ಲ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಹೊಲಕ್ಕೆ ಹೋಗಿ 10 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ಇದು ಮಾಡ್ತಿದ್ರು ಸರ್. ಆ ಕೃಷಿ ನೋಡಿದವನು ಇವತ್ತು ಎಂಥ ಭಾಳ ವಿರುದ್ಧವಾದಂಥ ದಿನಗಳನ್ನು ನೋಡ್ತಾ ಇದ್ದೇವಲ್ಲ ಅಂತ ಅಂತ. ಬಟ್ ಟ್ರಾಡಿಷ್ನಲ್ ಇತ್ತು ಅನ್ನೋದಕ್ಕೆ ಇನ್ಕಮ್ ಇದ್ದಿಲ್ಲ ಸರ್, ಖುಷಿ ಇತ್ತು. ಇವತ್ತು ಇನ್ಕಮ್ ಇದೆ ಸರ್, ಖುಷಿ ಇಲ್ಲ. ಈಗ ನಾವು ಎಲ್ಲ ಒಂದ್ ಕಡೆಗೆ ಆಹಾರ ಉತ್ಪಾದನೆಯಲ್ಲಿ ಕಡಿಮೆ ಆಗ್ತಿದೆ ಏನೋ ಅಂತ ನಿಮ್ಗೆ ತರ ಏನೋ ಫೀಲ್ ಆಗಿದೆಯಾ? ಸ್ಥಳೀಯವಾಗಿ ನಮ್ಗೆ ಹಿಂದೆ ಇರತಕ್ಕಂತ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವೆಲ್ಲ ಸ್ವಾವಲಂಬಿಗಳಾಗ್ತಾ ಇದ್ವಿ. ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏಕ ಬೆಳೆ ಪದ್ಧತಿಗೆ ಹೆಚ್ಚು ಹೋಗ್ತಾ ಇದ್ರೆ, ಈ ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಈ ತರದ ಬೆಳೆಗಳಿಗೆ ಹೆಚ್ಚು ರೈತರು ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಎದ್ದು ಬಂದಂತವರು, ಈ ಕೃಷಿ ಕ್ಷೇತ್ರವನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸ್ತಾ ಇದೆ ಅಂತ? ಒಂದು ಖೇದ ಇದೆ. ನಾವೆಲ್ಲ ಶೇಂಗಾ ಬೆಳೆದಿರ್ತಕ್ಕಂಥವ್ರು, ಅಬ್ಗಡ್ಲಿ ಅಂತ ಬೆಳೆದಿರ್ತಕ್ಕಂಥವ್ರು, ಬೆಳ್ಳುಳ್ಳಿ ಬೆಳೆದಿರ್ತಕ್ಕಂಥವ್ರು, ರಾಗಿ, ಸಜ್ಜೆ, ತೊಗರಿ ಬೆಳೆದಿರ್ತಕ್ಕಂಥವು, ಸಿಕ್ಕಾಪಟ್ಟೆ ತೊಗರಿ ಬೆಳೆದಿರ್ತಕ್ಕಂಥವು, ಏಕದಳ, ದ್ವಿದಳ, ಎಲ್ಲವೂ ಬೆಳೆದಿರ್ತಕ್ಕಂಥವು. ಬಟ್ ದಿನಮಾನಗಳು, ಈ ಲೇಬರ್ ಖರ್ಚು, ಇದರ ಮೇಂಟೆನೆನ್ಸ್ಗೆ ರೋಸಿ ಹೋಗಿ ಈ ತೋಟಗಾರಿಕೆ ಕಮರ್ಷಿಯಲ್ ಕ್ರಾಪಿಗೆ ಬಂದಿರ್ತ. ಎಲ್ಲೋ ಒಂದು ಕಡೆ ಬೇಸರ ಅಂತರೂ ಖಂಡಿತ ಇದೆ ಸರ್. ಹೊಸ ತಲೆಮಾರಿನ ಯುವಕರ ಬಗ್ಗೆ ನೀವು, ಕೃಷಿಯಲ್ಲಿ ಅಂದರೆ ಕೃಷಿಗೆ ಕುಟುಂಬದೇ ಹೊಸ ತಲೆಮಾರಿನ ಯುವಕರು ಇದ್ದಾರೆ, ಅವರ ಕೃಷಿ ಆಸಕ್ತಿ ಮತ್ತು ಪಾಲ್ಗೊಳ್ಳುವಿಕೆ ಬಗ್ಗೆ ನಿಮ್ಮ ಗ್ರಾಮ ಮತ್ತು ಸುತ್ತಮುತ್ತಲ ಹಳ್ಳಿಗಳನ್ನು ಗಮನಿಸಿದ್ರೆ ಏನನ್ಸುತ್ತೆ? ಅದು ಬೇಸರ ಸಂಘ ಸರ್. ಈಗ ರೈತಾಕಿ ಅಂತಂದ್ರೆ ಇವತ್ತಿನ ಓದು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ತಂದೆ ರೈತಾಕಿ ಮಾಡ್ತಾನೆ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಪಡ್ತಾರೆ. ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆದ್ರೆ ಬಹಳ ಓದಿದಂತ ವಿದ್ಯಾರ್ಥಿಗಳು ರೈತಾಕಿ ಕೆಲಸಕ್ಕೆ ಅಂತ ರೈತಾಪಿ ಕೆಲಸಕ್ಕೆ ಹಿಂದೇಟ್ ಆಗ್ತಾ ಇರೋದು ಒಂದು ಬೇಸರದ ಸಂಗತಿ. ಒಳ್ಳೇದು ಪ್ರೊಫೆಸರ್ ಸೊಪ್ಪಿನವರೇ, ನಾವು ಇವತ್ತು ನಿಮ್ಮ ತೋಟದಲ್ಲೇ, ನಿಮ್ಮ ಮಾವಿನ ತೋಟದಲ್ಲೇ ನಿಂತ್ಕೊಂಡು ನಿಮ್ಮ ಮಾವಿನ ಬೆಳೆಯ ಅನುಭವಗಳನ್ನೆಲ್ಲ ನಮ್ಮ ಕಿಸಾನ್ ವಾಣಿ ಗ್ರಾಮ ತರಂಗದ ಎಲ್ಲ ರೈತ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ತೋಟಗಾರಿಕೆಯಲ್ಲಿ ಆಪುಸ್ ತಳೆಯ ಮಾವು ಬೆಳೆಯ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೋಂಬಳಿ ಗ್ರಾಮದ ರೈತರಾದ ಶ್ರೀ ಪ್ರಭು ಸೊಪ್ಪಿನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್.

ನಾವು ಹಾಲನ್ನ ಶುದ್ಧವಾದಂತ ಸ್ವಚ್ಛವಾದಂತ ಒಂದು ಪಾತ್ರೆಗೆ ಇಟ್ಕೊಳ್ಳೋ ಕಡೆ ವ್ಯವಸ್ಥೆ ಮಾಡ್ಬೇಕು. ಈ ಪಾತ್ರೆಗಳ ಶುಚಿತ್ವ ಸಹ ಶುದ್ಧ ಹಾಲು ಉತ್ಪಾದನೆಯಲ್ಲಿ ಬಹಳ ಮಹತ್ವವನ್ನು ವಹಿಸ್ತದೆ. ಹಾಗಾಗಿ ಹಾಲೆಂಡಿರ್ತಕ್ಕಂತಹ ಪಾತ್ರೆಗಳನ್ನ ನಂತರ ಹಾಲನ್ನು ಬಳಸಾದ ನಂತರ ಚೆನ್ನಾಗಿ ಸಾಬೂನನ್ನು ಉಪಯೋಗಿಸ್ಬಿಟ್ಟು ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಕೊಳ್ಬೇಕು. ಹಾಗೇನೆ ಆಕಳ ಮನೆ ಇಂತಕ್ಕಂತ ಜಾಗ ಏನಿದೆ ಅದು ಸಹ ಸ್ವಚ್ಛವಾಗಿರೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಹಾಗೇನೆ ಹಾಲೆಂಡುವ ವ್ಯಕ್ತಿ ಹಾಲೆಂಡುವ ಸಂದರ್ಭದಲ್ಲಿ ಕೆಮ್ಮೋದಾಗ್ಲಿ ಸೀನೋದಾಗ್ಲಿ ಇದನ್ನ ಮಾಡೋದ ರೀತಿಯಲ್ಲಿ ಎಚ್ಚರ ವಹಿಸ್ಬೇಕು. ಇಲ್ಲಾಂತ ಹೇಳಿದ್ರೆ ಹಾಲಿಗೆ ಅನೇಕ ಸೂಕ್ಷ್ಮಾಣು ಜೀವಿಗಳು ಸೇರುವ ಸಾಧ್ಯತೆ ಇರ್ತದೆ. ಹೆಚ್ಚು ಹಾಲು ಕೊಡ್ತಕ್ಕಂತಹ ದನಗಳು ಹೆಚ್ಚು ನೀರನ್ನ ಬಯಸ್ತವೆ, ಮತ್ತೆ ನೀರನ್ನ ಕೊಡುವ ಅಂತ ಸಂದರ್ಭದಲ್ಲಿ ನಾವು ಶುದ್ಧ ನೀರನ್ನ ಕೊಟ್ಟರೆ ದನಗಳ ಆರೋಗ್ಯವನ್ನ ಕಾಪಾಡಿದಂಗಾಗುತ್ತೆ. ಹಾಗಿದ್ದಾಗ ನಾವು ಪಡಿತಕ್ಕಂತಹ ಹಾಲಿನ ಗುಣಮಟ್ಟ ಉನ್ನತ ಮಟ್ಟದ್ದಾಗಿರುತ್ತೆ ಅನ್ನೋದ್ರ ಕಡೆ ನಾವು ಎಚ್ಚರವನ್ನು ವಹಿಸಿದಾಗ ಇದು ಸಹ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಅನ್ನೋದನ್ನ ನಾವು ಹೇಳಬಹುದು. ಹಾಗಾಗಿ ಪ್ರತಿಯೊಬ್ಬ ಹೈನುಗಾರ ಯಾರಿರ್ತಾನೆ, ಹಾಲನ್ನ ಹಿಂಡ್ತಾನೆ, ಅದನ್ನ ಗ್ರಾಹಕರಿಗೆ ಮಾರಾಟ ಮಾಡ್ತಾನೆ, ಅವನ ಪ್ರಮುಖವಾದಂತಹ ಜವಾಬ್ದಾರಿ ಶುದ್ಧ ಹಾಲು ಉತ್ಪಾದನೆ. ಅದು ರೈತನ ಮಟ್ಟದಲ್ಲೇನೆ ಆರಂಭ ಆಗಬೇಕಾದಂತಹ ಕೆಲಸ. ಆದ್ರಿಂದ ರೈತರು ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ಅದು ನಮ್ಮ ಹೈನೋದ್ಯಮದ ಬೆಳವಣಿಗೆಗೆ ಸಹ ಸಹಕಾರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ಶಾಂತಪ್ಪ ದುತ್ತರಗಾವಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಡಿಸೆಂಬರ್ 21 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ ಡಿಸೆಂಬರ್ 21 ಮತ್ತೊಮ್ಮೆ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ. ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ನನ್ನ ಪ್ರೀತಿಯ ಪ್ರಜಾಪ್ರಭುಗಳೇ, ನಿಮಗೆಲ್ಲ ನಾನು HR ಗವ್ಯಪ್ಪ ಮಾಡುವ ನಮಸ್ಕಾರಗಳು ಹಾಗೂ ತಮಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅಂದಹಾಗೆ ಇದೇ ತಿಂಗಳ 26 ಶುಕ್ರವಾರ ಸಂಜೆ 5:30 6:30 ಹೊಸಪೇಟೆ ಆಕಾಶವಾಣಿ ಕೇಂದ್ರದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ತಾನು ಭಾಗವಹಿಸುತ್ತಿದ್ದೇನೆ. ಬನ್ನಿ, ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನ್ನನ್ನು ಸಂಪರ್ಕಿಸಿ. ಬನ್ನಿ, ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನೊಂದಿಗೆ ಕೈ ಜೋಡಿಸಿ. ಪ್ರಿಯ ಕೇಳುಗರೆ, ನೆನಪಿಡಿ, ಇದೇ ದಿನಾಂಕ 26/12/2025 ಶುಕ್ರವಾರ ಸಂಜೆ 5:30 to 6:30 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ HR ಗವ್ಯಪ್ಪ ಅವರು ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳ ಕುರಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ನೀವು ಶಾಸಕರೊಂದಿಗೆ ನಿಮ್ಮ ಸಲಹೆ ಹಾಗೂ ಸೂಚನೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 200093 ಹಾಗೂ 221100 ಹೊಸಪೇಟೆ STD ಸಂಖ್ಯೆ 08394. ಈ ಕಾರ್ಯಕ್ರಮದ ಪ್ರಾಯೋಜಕರು HRG ಗ್ರೂಪ್ ಹೊಸಪೇಟೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಭುಲಿಂಗಜ್ಜಿ, ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಮುಂಡ್ರಾಬಾದ್ ಕೊಪ್ಪಳ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಈ ವರ್ಷದ ಬೃಹತ್ ತೋಟಗಾರಿಕೆ ಮೇಳವನ್ನು ಇದೇ ತಿಂಗಳಿನಲ್ಲಿ ದಿನಾಂಕ 21-23 ಮುಖ್ಯ ಆವರಣ ಬಾಗಲಕೋಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಮೇಳವು ಕರ್ನಾಟಕ ಸರ್ಕಾರದ ತೋಟಗಾರಿಕೆ, ಕೃಷಿ ಹಾಗೂ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಮೌಲ್ಯವರ್ಧನೆಗಾಗಿ ಮತ್ತು ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಎಂಬ ಶೀರ್ಷಿಕೆಯಲ್ಲಿ ಆಯೋಜಿಸಲಾಗಿದೆ. ಈ ಮೇಳದ ವಿಶೇಷತೆಗಳೆಂದರೆ, ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ, ತೋಟಗಾರಿಕೆಯಲ್ಲಿ ಡ್ರೋನ್ಗಳ ಬಳಕೆ, IoT ಸಾಧನಗಳ ಅಳವಡಿಕೆ, GPS GIS ಸಂವೇದಕಗಳ ತಂತ್ರಜ್ಞಾನ ಅಳವಡಿಕೆ, ನಿಖರ ನೀರಾವರಿ ವ್ಯವಸ್ಥೆ ಮತ್ತು ನಿಖರ ರಸಾವರಿ ಮಾದರಿಗಳು, ಉತ್ಪಾದಕ ಹಾಗೂ ಖರೀದಿದಾರರ ಸಮನ್ವಯ ಸಂವಾದ, ತೋಟಗಾರಿಕೆ ಉತ್ಪನ್ನಗಳ ರಫ್ತು ಸಮಾವೇಶ, ಹೈನುಗಾರಿಕೆ ಶ್ವಾನ ಮತ್ತು ಮತ್ಸ್ಯ ಲೋಕ ಪ್ರದರ್ಶನ, ಭೌಗೋಳಿಕ ಮಾನ್ಯತೆ ಪಡೆದ ತೋಟಗಾರಿಕೆ ಬೆಳೆಗಳ ಪ್ರದರ್ಶನ, ಮೌಲ್ಯವರ್ಧನೆ ಹಾಗೂ ರಫ್ತಿಗಾಗಿ ನಿಖರ ತೋಟಗಾರಿಕೆ, ಶ್ರೇಷ್ಠ ರೈತ ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮತ್ತು ತೋಟಗಾರಿಕೆಯಲ್ಲಿ ನವೋದ್ಯಮಗಳ ಸಮುಚ್ಚಯ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ಆದ ಕಾರಣ ಈ ಮೇಳದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ರೈತರು, ಉದ್ಯಮಿಗಳು ಹಾಗೂ ಪಾಲುದಾರರು ಭಾಗವಹಿಸಬಹುದೆಂದು ನಾವು ನಿರೀಕ್ಷಿಸಿದ್ದೇವೆ. ಸದರಿ ಮೇಳದಲ್ಲಿ 400ಕ್ಕೂ ಹೆಚ್ಚು ಮಳಿಗೆಗಳನ್ನು ಏರ್ಪಡಿಸಲಾಗಿದೆ. ತಾವೆಲ್ಲರೂ ಈ ಮೇಳದಲ್ಲಿ ಭಾಗವಹಿಸಿ ಮೇಳಕ್ಕೆ ಯಶಸ್ಸನ್ನು ಕೊಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಒಗಟು ಅರಕಟ್ಟು ಮರಕಟ್ಟು ಮರಕ್ಕೆ 30 ಕಟ್ಟು ಪಂಚಾಣ ಕಟ್ಟು ಪಗಡಿಯ ಕಟ್ಟು ಹೇಳಿದವರಿಗೆ ಬಂಗಾರದ ಕಟ್ಟು ಹೇಳದವರಿಗೆ ಎಡಮುರಿಗೆ ಕಟ್ಟು. ಕಾರ್ಯಕ್ರಮ ಕೇಳಿ ಹಾ ಹಾ ಬರೀ ಕೇಳ್ಬೇಡ್ರಿ, ತಲೆ ಕೆರ್ಕೊಳ್ರಿ, ಒಗಟ ಒಡೆದ್ ಹಾಕ್ಬಿಡ್ರಿ. ನಿಮಗಾಗಿಯೇ ಜನಪದ ಸೊಗಡಿನ ಕಾರ್ಯಕ್ರಮ ಒಗಟೊಗಟು ಒಗಟು. ಹಾಡಿನ ಬಂಡಿ ಹಾಡಿನ ಬಂಡಿ ಹಾಡಿನ ಬಂಡಿ ಹಾಡಿನ ಬಂಡಿ ಮನರಂಜನೆಯ ಬಂಡಿ ಮಾತಿನ ಬಂಡಿ ಸುಳಿವಿನ ಬಂಡಿ ಗೀತೆಗಳ ಬಂಡಿ ಕೇಳುಗರ ಬಂಡಿ ಒಲವಿನ